ಎನ್ ಕೇಶವಮೂರ್ತಿ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ ಸಂಶೋಧನಾ ಕೇಂದ್ರ ಇತ್ತೀಚೆಗೆ ಸಕಲೇಶ್ವರ ತಾಲೂಕು ಹಾಡ್ಲಹಳ್ಳಿಯಲ್ಲಿ ಏರ್ಪಡಿಸಿದ್ದ ಸ್ಪೆನ್ ಕ್ಲಿನಿಕ್ ಕಾರ್ಯಕ್ರಮದ ಆಯ್ದ ಭಾಗ. ಭಾಗವಹಿಸುವವರು ಈಶ್ವರ ನೂಲ್ಕಿ, ಮುಖ್ಯಸ್ಥರು ಏಲಕ್ಕಿ ಸಂಶೋಧನಾ ಕೇಂದ್ರ ಸಕಲೇಶ್ವರ, ಎನ್ಎ ಮಲ್ಲಿಕಾರ್ಜುನ, ಉಪನಿರ್ದೇಶಕರು ಕಾಫಿ ಮಂಡಳಿ, ಹಾಗೂ ವಿಜಯ ಚಿತ್ರ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಸಕಲೇಶ್ವರ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಏಲಕ್ಕಿ ಸಂಶೋಧನಾ ಕೇಂದ್ರ ಸಕಲೇಶ್ವರ ತಾಲೂಕು ಹಾಡ್ಲಹಳ್ಳಿಯಲ್ಲಿ ಏರ್ಪಡಿಸಿದ್ದ ಸ್ಪೈಸ್ ಕ್ಲಿನಿಕ್ ಕಾರ್ಯಕ್ರಮದ ಆಯ್ದ ಭಾಗವನ್ನು ಕೇಳೋಣ. ಭಾಗವಹಿಸುತ್ತಾರೆ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಐಆರ್ ನೋಲ್ವಿ, ಹಾಸನದ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಎನ್ಎ ಮಲ್ಲಿಕಾರ್ಜುನ, ಸಕಲೇಶಪುರ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ವಿಜಯ ಚಿತ್ರ ಮತ್ತು ಸಕಲೇಶಪುರ ತಾಲೂಕು ಹಾಡ್ಲಹಳ್ಳಿಯ ಏಲಕ್ಕಿ ಹಾಗೂ ಕಾಫಿ ಬೆಳೆಗಾರ ಗೋವಿಂದೇಗೌಡ. ಸಕಲೇಶಪುರ ತಾಲೂಕು ದೋಣಿಗಲ್ನಲ್ಲಿರುವ ಸಂವಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರ ಇತ್ತೀಚೆಗೆ ಸ್ಪೈಸ್ ಕ್ಲಿನಿಕ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮ ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಯ ಹಾಡ್ಲಹಳ್ಳಿಯ ಗೋವಿಂದೇಗೌಡ ಅವರ ಏಲಕ್ಕಿ ತೋಟದಲ್ಲಿ ಆಯೋಜಿಸಲಾಗಿತ್ತು. ಕರೋನಾ ಸಂಕಷ್ಟದ ನಂತರ ಏಲಕ್ಕಿ ಸಂಶೋಧನಾ ಕೇಂದ್ರ ಹಮ್ಮಿಕೊಂಡಿದ್ದ ಮೊದಲ ಕಾರ್ಯಕ್ರಮ ಇದಾಗಿದ್ದು ಮಹತ್ವ ಪಡೆದುಕೊಂಡಿತ್ತು. ವಿವಿಧ ಸಂಬಾರ ಬೆಳೆಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಐಆರ್ ನೂಲ್ವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಬಾರ ಬೆಳೆಗಾರರ ವಿವಿಧ ಸಮಸ್ಯೆ ಪರಿಹರಿಸುವ ದೃಷ್ಟಿಯಿಂದ ಸಂಬಾರ ಮಂಡಳಿಯೇ ರೈತರ ತಾಕಿಗೆ ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಒದಗಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು. ಸ್ಪೈಸ್ ಕ್ಲಿನಿಕ್ ಅರ್ಥ ಇಷ್ಟೇ, ನಾವು ಆಫೀಸಲ್ಲಿ ಕುತ್ಕೊಂಡು ಇಂಡಿವಿಜುವಲ್ ರೈತರು ನಮ್ಮ ಕಡೆ ಬರೋಕ್ಕಿಂತ ಬದಲು, ಯಾಕಂದ್ರೆ ಒಬ್ಬೊಬ್ಬರೇ ರೈತರು ಬಂದರೆ ಅವರಿಗೆ ಸಿಕ್ಕಾಪಟ್ಟಿ ಖರ್ಚಾಗುತ್ತೆ, ಬರೋದು ಹೋಗೋದು, ಪೆಟ್ರೋಲ್ ಖರ್ಚು, ಡೀಸೆಲ್ ಖರ್ಚು. ಹಾಗಾಗಿ ನಮ್ಮ ಬೋರ್ಡ್ನವರು ಹೇಳೋದು ಅಂದರೆ ನಮ್ಮ ಗೌರ್ಮೆಂಟ್ ಹೇಳೋದು, ಸೆಂಟ್ರಲ್ ಗೌರ್ಮೆಂಟು, ನೀವು ಆಫೀಸಲ್ಲಿ ಕುತ್ಕೋಬೇಡಿ, ರೈತರ ಬಾಗಿಲಿಗೆ ಹೋಗಿ ಅವ್ರ ಕಷ್ಟ ಸುಖಗಳನ್ನು ಆಲಿಸಿ ಅವ್ರ ತೋಟ ವಿಸಿಟ್ ಮಾಡಿ ಆ ಸ್ಪಾಟಲ್ಲಿ ಅವ್ರಿಗೇನು ರೆಮಿಡೀಸ್ ಕೊಡಬೇಕು, ಸೈಂಟಿಫಿಕ್ ನಾಲೆಜ್ ಏನಿದೆಯಲ್ಲ ಅದನ್ನು ಬಳಸ್ಕೊಂಡು ಅವರಿಗೆ ರೆಮಿಡೀಸ್ ಕೊಟ್ಟು ಅವ್ರ ಇನ್ಕಮನ್ನು ಡಬಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ನಮಗೆ ಒಂದು ಆದೇಶ. ಆ ಆದೇಶದ ಪ್ರಕಾರ ನಾವು ಸುಮಾರು ಕಡೆ ರೈಟ್ ಫ್ರಮ್ ಭಾಗಮಂಡಲ ಹಿಡ್ಕೊಂಡು ಗೋವಾವರೆಗೂ ನಾವು ಸ್ಪೈಸ್ ಕ್ಲಿನಿಕ್ ಮಾಡ್ತಾ ಇರ್ತೇವೆ. ನಮ್ಮೊಂದು ಟೀಮ್ ಇದೆ, ಸೈಂಟಿಸ್ಟ್ ಟೀಮು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಪ್ಲಾಂಟ್ ಬಿಲ್ಡರ್ ಒಬ್ಬರು, ಪೆಥಾಲಜಿ ಅವರೊಬ್ಬರು, ಅಗ್ರೋನಮಿ ಅವರೊಬ್ಬರು. ಬಟ್ ಇತ್ತಿತ್ತಲಾಗಿರಾಗಿದೆ, ಕೆಲವೊಂದಿಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಕೆಲವೊಂದಿಷ್ಟು ಜನ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಹಾಗಾಗಿ ಪೋಸ್ಟ್ಗಳು ಫುಲ್ಅಪ್ ಆಗಿಲ್ಲ. ಎಲ್ಲದರಲ್ಲೂ ನಾವೇ ಈಗ MBBS ಡಾಕ್ಟರ್ ಹಳ್ಳಿಯಲ್ಲಿ ಇದ್ಕೊಂಡು A to Z ನೋಡ್ತಾರಲ್ಲ, ಹಾಗೆ ನಾವೇ A to Z ನೋಡುವಂಥ ಪರಿಸ್ಥಿತಿ ಬಂದಿದೆ. ನಿನ್ನೆ ಅಮ್ಮತ್ತಿ ಸಿದ್ದಾಪುರದಲ್ಲೆಲ್ಲ ಮೀಟಿಂಗ್ ಮಾಡಿದ್ವಿ, ಇವತ್ತು ಇಲ್ಲಿ ಬಂದಿದ್ದೀವಿ. ಗೋವಿಂದೇಗೌಡರು ನಮಗೆ ಮೊನ್ನೆ ಒಂದು ಆಲ್ ಇಂಡಿಯಾ ರೇಡಿಯೋ ಪ್ರೋಗ್ರಾಮ್ ಇದ್ದಾಗ, ಇವರು ಆಫೀಸಲ್ಲಿದ್ದಾಗ ಒಂದು ಲೈವ್ ಪ್ರೋಗ್ರಾಮ್ ಇತ್ತು, ಅವಾಗ ಇವರು ಫೋನ್ ಮಾಡಿ ಸರ್ ನಮ್ಮ ಇದಕ್ಕೆ ಬನ್ನಿ, ನಮ್ಮ ತೋಟಕ್ಕೆ. ಇದು ಹಿಂದೆ ಹೋದ ವರ್ಷ ಬಂದಿದ್ದೇವೆ ನಾವು ಮತ್ತು ಮಲ್ಲಿಕಾರ್ಜುನ ಅವರೆಲ್ಲ ಸೇರಿ, ಅವಾಗ ಒಂದು ಮೀಟಿಂಗ್ ಮಾಡಿದ್ದೇವೆ ಅಲ್ಲಿ ಮೇಲೆ ಗುಡ್ಡದ ಮೇಲೆ. ಸೊ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ, ಅವಾಗ ನಮ್ಮ ಬಾಳೆಹಳ್ಳಿ ವಿರೂಪಾಕ್ಷ ಕೂಡ ಇದ್ರು. ಉದ್ದೇಶ ಇಷ್ಟೇ, ರೈತರ ಬಾಗಿಲಿಗೆ ಬಂದಿದ್ದೇವೆ, ಅವ್ರೇನು ಕಷ್ಟ ಸುಖ ಅವ್ರಿಗೆ ರೇಜ್ ಮಾಡ್ತಾರೋ ಅದಕ್ಕೆ ನಾವು ಸೈಂಟಿಫಿಕ್ ಏನು ಡಿಪಾರ್ಟ್ಮೆಂಟ್ನವ್ರು ಇದ್ದೇವೆ, ಸೈಂಟಿಫಿಕ್ ನಾಲೆಜ್ ನಮ್ಮಲ್ಲಿ ಏನಿದೆ ಅದನ್ನು ನಿಮ್ಗೆ ಕೂಡ ನಿಮಗೆಲ್ಲ ಗೊತ್ತು, ಚೆನ್ನಾಗಿ ಗೊತ್ತು. ಓನ್ಲಿ ಥಿಂಗ್ ದಟ್ ಈಗ ರೇಡಿಯೋ ಟೇಷನ್ ಸಿಗದೇ ಇದ್ದಾಗ ಹೆಂಗೆ ನಾವು ಫೈನ್ ಟ್ಯೂನಿಂಗ್ ಮಾಡಿ ಕ್ಲಾರಿಟಿ ಬರುವಂಗೆ ಮಾಡ್ತೇವೋ ಅದೇ ರೀತಿ ನಿಮ್ಮ ಏನು ಬೇಸಾಯ ಕ್ರಮದಲ್ಲಿ ಒಂದು ಕ್ಲಾರಿಟಿ ಬರಲಿ, ಫೈನ್ ಟ್ಯೂನಿಂಗ್ ಮಾಡುವ ಒಂದು ಕಸರತ್ತು ನಾವು ಮಾಡ್ತೇವೆ ಅಂತ ತಿಳ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ನೀವೆಲ್ಲ ನಿಮ್ಮೆಲ್ಲ ಕೋಆಪರೇಷನ್ ಬಹಳ ಮುಖ್ಯ. ನೀವು ಎಂದೇ ಒಂದು ನಮಗೆ ಎಲ್ಲಾದರೂ ಬೇರೆ ಬೇರೆ ಊರಿನಿಂದ ಬಂದಿದ್ರಿ, ನಿಮ್ಮ ಊರಲ್ಲೇ ಒಂದು ಮೀಟಿಂಗ್ ಮಾಡ್ಕೊಂಡಂಗಿದ್ರೆ ಅಥವಾ ಸ್ಪೈಸ್ ಕ್ಲಿನಿಕ್ ಮಾಡ್ಕೊಂಡಂಗಿದ್ರೆ ಈ ರೀತಿ ಮಂಟಪ ಗಿಂಟಪ ಹಾಕೋ ಅವಶ್ಯಕತೆ ಏನಿಲ್ಲ. ಒಂದು ಇವನ್ ಸ್ಕೂಲು ಅಂತ ಗ್ರಾಮ ಪಂಚಾಯತಿ ನೆಲದ ಮೇಲೆ ಒಂದು ಹಾಸಿಗೆ ಹಾಸಿದ್ರೂ ಸಾಕು, ನಾವು ಬರ್ತೇವೆ ಬಂದು ನಿಮ್ಮ ತೋಟ ನೋಡ್ತೇವೆ, ಒಂದು ನಾಲ್ಕೈದು ತೋಟ ನೋಡ್ತೇವೆ, ಆಮೇಲೆ ಒಂದು ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡುವ. ಆ ಒಂದು ಉದ್ದೇಶದಿಂದ ಇವತ್ತಿನ ಮೀಟಿಂಗ್ ಅರೇಂಜ್ ಮಾಡಿಯಾಗಿದೆ. ಗೋವಿಂದಗೌಡರು ಈ ವಿಷಯದಲ್ಲಿ ಸಾಕಷ್ಟು ಆಸಕ್ತಿ ವಹಿಸಿ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದಾರೆ. ಅವ್ರ ತೋಟನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕೋವಿಡ್ ಟೈಮ್ನ ಅವ್ರು ವೇಸ್ಟ್ ಮಾಡಿಲ್ಲ. ಕೋವಿಡ್ ಟೈಮಲ್ಲಿ ತೋಟದಲ್ಲೇ ಗಂಡ ಹೆಂಡತಿ ಕಾಲ ಕಳೆದು ಒಂದು ನಿಮಗೆ ಮಾದರಿ ಆಗುವಂಥ ತೋಟವನ್ನು ಅವ್ರು ಮಾಡಿಟ್ಟಿದ್ದಾರೆ. ಸೊ ಎಲ್ಲ ಮೀಟಿಂಗ್ ಆದಮೇಲೆ ತೋಟಕ್ಕೆ ಹೋಗೋಣ, ಅಲ್ಲಿ ಏನಿದೆ ಪ್ರಾಬ್ಲಮ್ಮು ಅದರಿಂದ ನೀವೇನು ಕಲಿಬೋದು ಅದನ್ನು ನೋಡೋಣ. ಆಮೇಲೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಇಲ್ಲಿನೂ ಬಗೆಹರಿಸೋಣ, ಅಲ್ಲಿನೂ ಬಗೆಹರಿಸೋಣ. ಥ್ಯಾಂಕ್ ಯು, ಧನ್ಯವಾದ. ಹಾಸನದ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಎನ್ ಎ ಮಲ್ಲಿಕಾರ್ಜುನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕಾಫಿ ಬೆಳೆಯನ್ನು ಲಾಭದಾಯಕವಾಗಿಸಿಕೊಳ್ಳಬೇಕಾದರೆ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಪಾಲಿಸಬೇಕು ಎಂದು ಅವರು ಬೆಳೆಗಾರರಿಗೆ ಸಲಹೆಯನ್ನ ನೀಡಿದರು. ಕಾಫಿಯಿಂದ ನಾವು ಕಾಫಿ ಬೆಳಿತೀವಿ, ಕಾಫಿ ಕುಡಿತೀವಿ, ಕಾಫಿ ಮಾರಾಟ ಮಾಡ್ತೀವಿ, ಕಾಫಿಯಿಂದ ಅಭಿವೃದ್ಧಿ ಹೊಂದಿದ್ದೀವಿ. ಆದರೆ ಕಾಫಿಯಿಂದ ಏನಾರು ಕಲಿಯೋದಿದೆಯಾ? ಖಂಡಿತ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು, ಒಬ್ಬ ಅಜ್ಜಿ ಇದ್ಲು, ಮೊಮ್ಮಗಳನ್ನ ಬೇರೆ ಕಡೆ ಮದುವೆ ಮಾಡಿಕೊಟ್ಟಿದ್ಲು. ಒಳ್ಳೆ ಹುಡುಗ, ವಿದ್ಯಾವಂತ, ಬುದ್ಧಿವಂತ ಅಂತ. ಒಂದು ಸರಿ ಅವಳು ಅಳ್ತಾ ಬಂದಳು, ನನ್ನೇನೇನೋ ಭಾರಿ ಒಳ್ಳೆ ಮನುಷ್ಯ ಅಂತೇಳಿ ನೀವು ಮಾಡಿಕೊಟ್ರಿ, ಮದುವೆ ಮಾಡಿಕೊಟ್ರಿ, ಅವನಿಗೆ 108 ದುರಭ್ಯಾಸ ಇದೆ, ನಾನು ಭಾಳ ಹಾಳು ಮಾಡಿಬಿಟ್ರಿ ಅಂತ. ಆವಾಗ ಅಜ್ಜಿ ಹೇಳಿದ್ಲು, ಬಾಯಲ್ಲಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋಗಿ 3 ಸ್ಟೌವಲ್ಲಿ, ಒಂದು ಸ್ಟೌವಲ್ಲಿ ಕ್ಯಾರೆಟ್ ಹಾಕಿದ್ಲು, ಇನ್ನೊಂದು ಸ್ಟೌವಲ್ಲಿ ಮೊಟ್ಟೆ ಹಾಕಿದ್ಲು, ಇನ್ನೊಂದು ಸ್ಟೌವಲ್ಲಿ ಕಾಫಿ ಹಾಕಿದ್ಲು. ಬೊಮ್ಮಗಳು ಕೂಗ್ತಾ ಇಲ್ಲ, ನಾನು ಕೇಳ್ತಾ ಇರೋದೆ ನೀನು ಮಾಡ್ತಾ ಇರೋದೇನು ಅಂತೇಳಿ. ಬಾ ಒಂದು 10 ನಿಮಿಷ ಆದಮೇಲೆ ಅಂತೇಳಿ 10 ನಿಮಿಷ ಆದಮೇಲೆ ತೋರಿಸಿದಾಗ ಕ್ಯಾರೆಟ್ಟು ಎಲ್ಲ ಕರಗೋಗಿತ್ತು. ಅವಳು ಹೇಳಿದ್ದು, ನೀನು ಸಮಸ್ಯೆಗೆ ಹಿಂಗೆ ಕರಗಬಾರ್ದು, ಮತ್ತು ಮೊಟ್ಟೆ ಮೊದಲು ಸಾಫ್ಟ್ ಆಗಿತ್ತು, ಈಗ ಗಟ್ಟಿಯಾಗಿದೆ, ಅಂದರೆ ಮೊಟ್ಟೆ ಥರ ನೀನು ಸಮಸ್ಯೆಗೆ ಗಟ್ಟಿ ಆಗಬೇಕು, ರೆಸಿಸ್ಟೆನ್ಸ್ ತೊಗೋಬೇಕು. ಕಾಫಿ ನೀರಿಗೆ ಯಾವ ಥರ ಬಣ್ಣ ಇತ್ತು, ಈಗ ಕಾಫಿ ಬಣ್ಣ ಆಗಿದೆ, ಅಂದರೆ ನೀರಿನ ಬಣ್ಣನೇ ತನ್ನ ಬಣ್ಣ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ. ಹಾಗೆ ನೀನು ಸಮಸ್ಯೆನ ನಿನ್ನ ಪರವಾಗಿ ತಿರುಗಿಸ್ಕೋಬೇಕು. ಈ ಒಂದು ಕಾಫಿ ಗುಣನ ನಾವು ಕಲಿಬೇಕಾಗಿದೆ, ಯಾವುದೇ ಸಮಸ್ಯೆನ ನಮ್ಮ ಪರವಾಗಿ ತಿರುಗಿಸ್ಕೋಬೇಕು. ಇನ್ನೊಂದೇನಪ್ಪ ಅಂದರೆ, ಈಗ ನಮ್ಮ ಧರ್ಮರಾಜವರು ಒಳ್ಳೆ ತೋಟ ಮಾಡಿದ್ದಾರೆ, ಅದ್ರ ಪಕ್ಕ ಒಂದು ಅಬ್ಯಾಂಡನ್ಡ್ ಎಸ್ಟೇಟ್ ಇದೆ, ಗಿಡಗಳು ಮಾತಾಡ್ತವೆ, ಹೌದಲ್ಲ? ನಮಗೆ ಗೊತ್ತಾಗಿಲ್ಲ, ಗಿಡಗಳು ಮಾತಾಡ್ತವೆ, ಪಶುಪಕ್ಷಿಗಳು. ಏನು ಮಾತಾಡ್ಬೋದು? ಪಕ್ಕದ ಗಿಡ ಒಂದು ತೋಟದಲ್ಲಿ ಒಳ್ಳೆ ಚೆನ್ನಾಗಿ ಫಸಲು ಬರ್ತಾ ಇದೆ, ಪಕ್ಕದ ತೋಟದಲ್ಲೇ ಒಂದು ಗಿಡ ಬೇರೆನ ಬಿದ್ದಿದೆ, ಏನು ಮಾತಾಡ್ಬೋದು? ಕೇಳುತ್ತೆ, ಯಾವುದು ಅಬ್ಯಾಂಡನ್ಡ್ ಗಿಡ? ಅಲ್ಲ, ನೀನೇನು ಅಷ್ಟು ಚೆನ್ನಾಗಿ ಕಾಫಿ ಫಸಲು ಕೊಡ್ತಾ ಇದೆಯಾ, ಅಷ್ಟು ಚೆನ್ನಾಗಿ ಎಲ್ಲ ಇಷ್ಟೊಂದು ಚೆನ್ನಾಗಿದೆ, ನಾನು ಯಾಕೆ ಅಂತ ಅವನು ಹೇಳ್ತಾನೆ. ನೋಡಪ್ಪ, ನನ್ನ ಓನರು ಸಿನ್ಸಿಯರ್ ವರ್ಕರು, ಭಾಳ ಕೇರ್ ತಗೋತಾನೆ, ಏನೇನು ಬೇಕೋ ಎಲ್ಲಾನು ಒಂದು ಸಪೋರ್ಟ್ ಮಾಡಿ ನನಗೆ ಪ್ರತಿನಿತ್ಯ ಬಂದು ನಾನು ಕೇರ್ ತಗೋದು. ಹಂಗಾಗಿ ಅವನಿಗೋಸ್ಕರ ನಾನೇನು ಮಾಡ್ಬೇಕಲ್ವಾ? ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕೇರ್ ತಗೊಳ್ಳೋನಿಗೆ ನಾನೇನು ಮಾಡ್ಬೇಕಲ್ವಾ? ಹಂಗಾಗಿ ಇಷ್ಟೊಂಥರ ಫಸಲು ಬಿಟ್ಟಿದ್ದೀನಿ ಅಂತ. ಅದಕ್ಕೆ ಆ ಗಿಡ ಹೇಳುತ್ತೆ, ನಾನು ನನ್ನ ಓನರ್ಗೆ ಕಂಡ್ರೆ ಭಾರಿ ಪ್ರೀತಿ, ನಾನು ಅವನಿಗೋಸ್ಕರ ಏನಾರು ಮಾಡಬೇಕು ಅಂತ ನನಗೂ ಆಸೆ. ಅದೇನು ಮಾಡೋದು, ಅವ್ನು ಲೇಜಿ ಫೆಲೋ, ಎಲ್ಲೆಲ್ಲೋ ಸುತ್ತಾನೆ, ಏನೇನೋ ಮಾಡ್ಕೊಂಡು ನನ್ನ ಬಗ್ಗೆ ಕೇರ್ ತಗೊಳ್ಳಲ್ಲ. ಏನು ಮಾಡೋದು, ನನಗೂ ಆಸೆ ಇದೆ, ನನ್ನ ಓನರ್ನ ನಾನು ಅಭಿವೃದ್ಧಿ ಪಡಿಸ್ಬೇಕು ಅಂದೆಲ್ಲ ಮಾಡಿದೆ, ಅವ್ನು ಕೇರ್ ತಗೊಳ್ಳೋದು. ಇದು ಆ ಕಮ್ಯುನಿಕೇಷನ್ ಅಂದರೆ ಯಾತಕ್ಕೆ ಅಂತಂದರೆ, ನಾವು ಹೊಸ್ದಾಗಿ ಏನು ಹೇಳಬೇಕಾಗಿಲ್ಲ, ಗಿಡಗಳು ಕಮ್ಯುನಿಕೇಟ್ ಮಾಡ್ತವೆ, ಪಶು ಪಕ್ಷಿಗಳು ಕಮ್ಯುನಿಕೇಟ್, ಈ ನೇಚರಲ್ಲಿಂದ ಕಲಿಯೋಂಥದ್ದು ಭಾಳ ಇದೆ. ಗೀಜಗನ್ ಗೂಡಿಗೆ ಕಟ್ಟಬೇಕು ಅಂತ ಯಾವ ಇಂಜಿನಿಯರ್ ಮಾಡಿದವು? ಇಲ್ಲ. ಗೀಜನ್ ಗೂಡು ಎಷ್ಟು ಚೆನ್ನಾಗಿ ಕಟ್ಟಿದ್ದಾವೆ, ಯಾವ ಕಮ್ಯುನಿಕೇಷನಲ್ಲಿ ಮಾಡಿ ಅವು ಕಟ್ಟಿದ್ದಾವೆ, ಅವು ಯಾವುದು ಸಿವಿಲ್ ಇಂಜಿನಿಯರ್ ಮಾಡಿಲ್ಲ. ಒಂದು 10 ಒಂದು ಗೂಡನ್ನ ನೀವು ತಗೊಂಡ್ರೆ ಅದರಲ್ಲಿ ಜಾಸ್ತಿ ಬೇವಿನ ಕಡ್ಡಿ ಇರುತ್ತೆ. ಬೇವಿನ ಕಡ್ಡಿನಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ ಅಂತ ಯಾರು ಹೇಳ್ಕೊಟ್ರದು? ಅದು ನೇಚರ್. ಹಂಗಾಗಿ ನಾನು ಯಾತಕ್ಕೆ ಹೇಳಿದೆ ಅಂತಂದರೆ, ಪ್ರತಿಯೊಂದು ಒಳ್ಳೆ ತೋಟ ಪಕ್ಕದ ತೋಟ ಅಡ್ಜಸ್ಟ್ ಇರ್ತದೆ ಅಂದರೆ ಅವು ತಮಗೋಸ್ಕರ ಅವನ್ನು ಮಿಡಿತವೆ. ಆ ಒಂದು ಅರ್ಥ ಮಾಡಿಕೊಂಡು ನಾವು ಎಲ್ಲ ಒಂದು ತೋಟ ಹಾಳು ಬಿದ್ದಿದ್ದನ್ನು ಇನ್ನೊಂದು ತೋಟ ಹಾಳು ಬಿದ್ದನ್ನು ನೋಡಿದ್ರೆ ಖುಷಿ ಪಡ್ತೀವಿ ನಾವು, ಓ ನಂತರ ಅವನು ಹಾಳು ಬಿಟ್ಟವನೇ. ಆ ಮನಸ್ಥಿತಿ ಇರಬಾರ್ದು. ಪಕ್ಕದ ತೋಟದಲ್ಲಿ ಹೆಂಗೆ ಮಾಡಿದಾನೆ ನಾವು ಅದೇ ಥರ ಮಾಡಬೇಕು ಅನ್ನೋ ಮನಸ್ಥಿತಿ ಬರಬೇಕೇ ಹೊರತು ನಂತರ ಅವನು ಆಳ್ಬಿಟ್ಟಿದ್ದೀನಿ ನೋಡು ಖುಷಿಯಾಗಿ ಬರೋಣ ಅದೆಲ್ಲ ಆಗಬಾರ್ದು. ಅವ್ರು ಹೇಳಿದರು, ಕಾಫಿ ಇವತ್ತು ದುಬಾರಿ ಅಂತಾರೆ, ಮತ್ತು ವಿಪರೀತ ಸಂಕಷ್ಟ, ಹಲವಾರು ಸಂಕಷ್ಟಗಳು ಎದುರಿಸ್ತಾ ಇದ್ದೀನಿ, ಯಾತಕ್ಕೆ? ಅದಕ್ಕೆ ನಿಮ್ಮ ಒಂದು ವಿಶ್ಲೇಷಣೆ ಏನು? ಇದು ಪ್ರಶ್ನೆ ಕೇಳಿದ್ದು. ಅದಕ್ಕೆ ನಾನು ಹೇಳಿದ್ದೆ, ಕಾಫಿ ಒಂಥರ ಈಗ ಗಂಡ ಹೆಂಡತಿ ಮಧ್ಯಕ್ಕೆ ಜಗಳ ಬಂತು ಅಂದರೆ ಅದಕ್ಕೆ ಇಬ್ಬರು ಕಾರಣ. ಗಂಡ ಹೆಂಡತಿಗೆ ಸರಿಯಾಗಿ ಸ್ಪಂದಿಸಬೇಕು, ಹೆಂಡತಿ ಗಂಡನ ಸ್ಪಂದಿಸ್ಬೇಕು. ಆ ಸ್ಪಂದನದಲ್ಲಿ ಸರಿಯಲ್ಲಿ ತಿಳಿದಾಗ ಆಗುತ್ತೆ. ಯಾಕೆ ಅಂತಂದರೆ, ಒಂದು ಹೆಣ್ಣು ಎಲ್ಲೋ ಹುಟ್ಟಿ ತನ್ನದೇ ಆದ ಗುಣಲಕ್ಷಣಗಳನ್ನ ಪಡ್ಕೊಂಡು ಈ ಮನೆಗೆ ಬಂದಿರ್ತದೆ. ಅದರದೇ ಆದ ಒಂದು ಲಕ್ಷಣ. ಇಲ್ಲಿಗೆ ಬಂದ ಮೇಲೆ ಗಂಡನ ಮನೆಯವ್ರು, ಗಂಡ ಅಂದ್ರೆ ಬರೀ ಗಂಡ ಮಾತ್ರ ಇರೋದಿಲ್ಲ, ಅತ್ತೆ ಮಾವ ಸೊಸೆ ಭಾವನ ಇದನ್ನೆಲ್ಲ ಇರ್ತದೆ. ಇಲ್ಲಿ ಕಾಫಿ ಹೆಂಗೆ ಅದರದೇ ತನ್ನದೇ ಆದ ವಿಶೇಷ ಗುಣಲಕ್ಷಣ ಹೊಂದಿರ್ತದೆ. ಇಲ್ಲಿ ಅತ್ತೆ ಮಾವ ಸೊಸೆ ಅವ್ರು ಯಾರಪ್ಪ ಅಂತಂದ್ರೆ, ಒಂದು ಲೇಬರು, ಲೇಬರಲ್ಲೇ ಮೂರು ಪ್ರಾಬ್ಲಮ್ಮು. ಲೇಬರ್ ಸಿಕ್ಕಲ್ಲ, ಸಿಕ್ಕಿದ್ರು ಜಾಸ್ತಿ ದುಡ್ಡು ಕೇಳ್ತಾರೆ, ಜಾಸ್ತಿ ದುಡ್ಡು ಕೇಳಿದ್ರು ಸರಿಯಾಗಿ ಕೆಲಸ ಮಾಡಲ್ಲ, ಅದೇ ಮೂರು ಪ್ರಾಬ್ಲಮ್ಮು. ಮತ್ತು ದುಡ್ಡು, ಬ್ಯಾಂಕ್ನವ್ರು ದುಡ್ಡು ಕೇಳಿದ್ರೆ ಏನಪ್ಪ ಅಂತಂದ್ರೆ, ಈ ರಾಗಿ ಬೆಳೆಯೋಕೆ ಇಷ್ಟೇ, ನೀವು ಯಾಕೆ ಅಷ್ಟು ಕೇಳ್ತೀರಾ, ಅಲ್ಲೂ ಸ್ಪಂದನೆ ಸರಿಯಾಗಿಲ್ಲ. ಮತ್ತು ಪಾಲಿಸೀಸು, ಪಾಲಿಸೀಸಪ್ಪ ಅಂತಂದ್ರೆ ನಾವೇ ಮರದ ನೆಳದ ಮರ ನೆಡ್ತೀವಿ, ಬೆಳೆಸ್ತೀವಿ, ಎಲ್ಲ ಮಾಡ್ತೀವಿ, ನೆಳು ಜಾಸ್ತಿ ಆಗಿದೆ ಕಡಿತೀವಿ ಅಂತಂದರೆ ಫಾರೆಸ್ಟ್ನವ್ರು ಅಬ್ಜೆಕ್ಟ್ ಮಾಡ್ತಾರೆ, ಅಂದರೂ ಸ್ಪಂದನೆ ಸರಿಯಾಗಿಲ್ಲ. ಮತ್ತು ನಾವೇನು ಕೆಮಿಕಲ್ಲು ಅವನ್ನೆಲ್ಲ ಬಳಸ್ತೀವಿ, ಅದ್ರ ಗುಣಮಟ್ಟ ಸರಿಯಾಗಿಲ್ಲ, ಅಲ್ಲೂ ಸ್ಪಂದನೆ ಸರಿಯಾಗಿಲ್ಲ. ಅಂದರೆ ಅವರವರ ಇದಕ್ಕೆ ಅವ್ರು ಸರಿ ಇರ್ಬೋದು, ಯಾಕೆಂತಂದ್ರೆ ಒಬ್ಬ ಗುಣಮಟ್ಟ ಕಡಿಮೆ ಇರೋ ಮಾಡೋರು ಅವ್ರ ಅಭಿವೃದ್ಧಿಗೆ ಮಾಡ್ಕೊತಾರೆ, ಅವ್ರ ಮಟ್ಟಕ್ಕೆ ಅವ್ರು ಸರಿ. ಆದರೆ ಕಾಫಿಗೆ ಅದು ಸ್ಪಂದನೆ ಸರಿ ಇಲ್ಲ. ಒಂದು ನಾವು ಲೈಮ್ ಹಾಕ್ತೀವಿ, ನಾವು ಏನು ಮಾಡ್ತೀವಿ, 4 PH ಇದ್ದರೆ 2 ton ರೆಕಮೆಂಡ್ ಮಾಡ್ತೀವಿ. ಆ 2 ton ನೀವು ತಂದು ಹಾಕ್ತೀರಿ. 2 ton ಏನಪ್ಪ ಅಂದರೆ 80% ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದ್ದರೆ ಅದು 2 ton ನಡೆಯುತ್ತೆ. ಅದು 80% ಬದಲಾಗಿ 40% ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದ್ದರೆ ನೀವು ಡಬಲ್ ಹಾಕ್ಬೋದು. ತಪ್ಪು ಯಾರ್ದು? 4 PH ಅಂತ ತೋರಿಸಿದ ಒಂದು PH ಮೀಟರ್ ಆಗಲಿ ಅಲ್ಲ, ಆ ಬೇಸಿಸ್ ಮೇಲೆ ರೆಕಮೆಂಡ್ ಮಾಡಿದ ವಿಜ್ಞಾನಿಗಳು ತಪ್ಪು ಅಲ್ಲ, ಆ ಬೇಸ್ ಮೇಲೆ ಪರ್ಚೇಸ್ ಮಾಡಿದ ತಂದು ನೀವು ಹಾಕಿದ ತಪ್ಪಲ್ಲ, ತಪ್ಪು ಯಾರ್ದು? ಕಳಪೆ ಗುಣಮಟ್ಟ. ಈ ಥರ ಸಮಸ್ಯೆಗಳು ಕಾಫಿನಲ್ಲೇ ಏನು ವಿಶೇಷ ಗುಣಗಳು ನಾನು ಹೇಳಿದೆ, ಪಂಚಶೀಲ ತತ್ವ ಅಂತ, ಪಂಚಶೀಲ ಸೂತ್ರ. ನಮಗೂ ಪಂಚಶೀಲ ಇದ್ದಾವೆ. ಯಾವುದು? ದೈಹಿಕ ಶಕ್ತಿ, ಆತ್ಮಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ನಂಬಿಕೆಯ ಶಕ್ತಿ ಮತ್ತು ನೈತಿಕ ಶಕ್ತಿ. ಇವು ಮನುಷ್ಯನ 5 ಪಂಚಶೀಲಗಳು. 5 ಪಂಚಶೀಲಗಳ ಥರ ಕಾಫಿನಲ್ಲಿ ಇದೆ. ಏನಪ್ಪ ಅಂತ, ಒಂದು ನೆರಳಲ್ಲಿ ಬೆಳೆಯೋದು, ನೆರಳಲ್ಲಿ ಬೆಳೆದ್ಬೇಕು ಅಂತಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೆರಳಿನ ಇಟ್ಕೋಬೇಕು ನೀವು, ಅದಕ್ಕೆ ರೆಗ್ಯುಲರಾಗಿ ಪ್ರೂನ್ ಮಾಡಬೇಕು. ಅದು ನೆರಳನ್ನು ನೀವು ಮರಗಸಿ ಮಾಡಬೇಕಾದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ. ಯಾರಪ್ಪ ಕಗಗಲ ಮಾಡಿಸೋರು ಅಂತ ನೀವೇನು ಬಿಟ್ಟರೆ ಕ್ರಾಪ್ ಕಡಿಮೆ ಆಗುತ್ತೆ, ಅಲ್ಲೂ ಕಾಸ್ಟು ರಿಸ್ಕಿ, ಮತ್ತು ಬಿಟ್ಟರೆ ಬೆಳೆ ಕಡಿಮೆ ಆಗುತ್ತೆ, ಇದು ಲಾಸ್. ಅದು ಒಂದನೇ ಸೂತ್ರ. ಎರಡನೇ ಸೂತ್ರ ಯಾವುದಪ್ಪ ಅಂತಂದರೆ, ಗಿಡಕಸಿ ಮಾಡ್ತೀವಿ ಅಂದರೆ ಚಿಗುರು ತೆಗೆಯೋದು. ತಮಗೆ ಗೊತ್ತು, ಗಂಡ್ರಕ್ಕೆ ರಭಸವಾಗಿ ಬೆಳೀತವೆ, ರಭಸವಾಗಿ ಬೆಳೆಯುವಾಗ ಏನಾಗುತ್ತೆ ಅಂತಂದರೆ ಫಸಲು ಕೊಡುವಂಥ ರೆಕ್ಕೆಗಳು ವೀಕ್ ಆಗ್ತವೆ. ಅವನು ಆಗಾಗಲೇ ತೆಗಿತಾ ಇರಬೇಕು. ಯಾರಪ್ಪ ಆಗಾಗಲೇ ತೆಗಿಯೋದು ಅಂತ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ, ಅಥವಾ ಆಳು ಸಿಗಲಿಲ್ಲ ಇನ್ನೊಂದು ಸಿಗಲಿಲ್ಲ ಅಂತ, ಅದಕ್ಕೂ ದುಡ್ಡು ಖರ್ಚು. ಅದು ಬಿಟ್ಟರೆ ಗಿಡ ವೀಕ್ ಆಗ್ತದೆ ಅಂದರೆ ರೆಕ್ಕೆ ಬರೋವಂಥ ಫಸಲುಗಳು ದುರ್ಬಲ ಆಗ್ತವೆ, ಅಲ್ಲೂ ಖರ್ಚು ಇಲ್ಲೂ ಲಾಸ್. ಮೂರನೇದು ಯಾವುದು? ನಾವು ನೀರು ಹೊಡಿಬೇಕು. ನೀರು ಹೊಡಿಬೇಕಾದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, ಕೆರೆ ಮಾಡಬೇಕು, ಸ್ಪ್ರಿಂಕ್ಲರ್ ಮಾಡಬೇಕು, ಮತ್ತು ಡೀಸೆಲ್, ಅದು ಖರ್ಚು. ಮಾಡಲಿಲ್ಲ ಲಾಸ್ ಆಗುತ್ತೆ. ಇದು ಮೂರನೇದು ವಿಶೇಷತೆ. ನಾಲ್ಕನೇ ವಿಶೇಷತೆ ಯಾವುದು? ನಾವು ಇಳಿಜಾರಿನಲ್ಲಿ ಬೆಳಿತೀವಿ, ಮಳೆ ಜಾಸ್ತಿ ಇರುತ್ತೆ. ನೀವು ತೊಟ್ಟಲ್ಗುಂಡಿ ಮತ್ತು ಕಾಂಟೂರ್ ಬಂಡನ್ನು ಮಾಡಿ ಸಂರಕ್ಷಣೆ ಮಾಡ್ಕೋಬೇಕು, ಮಣ್ಣನ್ನು ಮತ್ತು ಪೋಷಕಾಂಶಗಳು ಸಂರಕ್ಷಣೆ ಮಾಡ್ಕೊಳ್ಳೇಬೇಕು. ಅದು ದುಡ್ಡಿನ ಖರ್ಚು. ಖರ್ಚಾಗುತ್ತಪ್ಪ, ಯಾರು ಮಾಡೋರು ಅಂತ ಬಿಟ್ಟರೆ ಏನಾಗುತ್ತೆ? ಲಾಸ್ ಆಗುತ್ತೆ, ಮಾಡಲೇಬೇಕು. ಐದನೇ ಪಂಚಾಯತ್ ಸೂತ್ರ ಯಾವುದು? ನಾವು ಗೊಬ್ಬರ ಹಾಕ್ತೀವಲ್ಲ ಬೇರೆ ಕ್ರಾಪ್ಗೆಲ್ಲ, ನಾವೇನು ಮಾಡ್ತೀವಿ? ಇರಿಗೇಷನ್ನು ಅಥವಾ ಡ್ರೈ ಬೆಡ್, ಡ್ರೈ ಕುಷ್ಕಿ ಅಥವಾ ನೀರಾವರಿ. ಕಾಫಿಗೆ ಏನು ಮಾಡ್ತೀವಿ? ಇಳುವರಿ ಆಧಾರದಲ್ಲಿ ನೀವು ಗೊಬ್ಬರ ಕೊಡಿ ಅಂತ ಹೇಳ್ತೀವಿ. ನೀವು ಜಾಸ್ತಿ ಇಳುವರಿ ಇದ್ದಾಗ ಕಡಿಮೆ ಗೊಬ್ಬರ ಕೊಟ್ಟಾಗ ಇಳುವರಿ ಬರಲ್ಲ, ಅಥವಾ ಇಳುವರಿ ಕಡಿಮೆ ಇದ್ದು ನೀವು ಜಾಸ್ತಿ ಗೊಬ್ಬರ ಕೊಟ್ಟಾಗ ಗೊಬ್ಬರ ವೇಸ್ಟ್ ಆಗುತ್ತೆ. ಇದಕ್ಕೆಲ್ಲ ಏನು ಮಾಡ್ತೀವಿ ಅಂತಂದರೆ, ಇಳುವರಿ ಆಧಾರದಲ್ಲಿ ಫಸ್ಟ್ ಇಳುವರಿನ ಎಷ್ಟು ಅಂತೇಳಿ ಅಸೆಸ್ ಮಾಡಿ ಇಳುವರಿ ಆಧಾರದ ಮೇಲೆ ಕೊಡಿ. ಅದಕ್ಕೆ ಏನು ಮಾಡಬೇಕು? ಇಳುವರಿನ ಎಸ್ಟಿಮೇಟ್ ಮಾಡಬೇಕು, ಮತ್ತು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಇವೆಲ್ಲ ಆಧಾರದಲ್ಲಿ ನೀವು ಕೊಡಿ ಅಂತ ಹೇಳ್ತೀವಿ. ಈ 5 ಪಂಚಸೂತ್ರಗಳನ್ನ ಕಾಫಿ ಬೆಳೆಗಾರರು ಅಂದ ಕೂಡಲೇ ಇವು ತಲೆಯಲ್ಲಿ ಇಟ್ಕೋಬೇಕು. ಇದು ಯಾವುದನ್ನು ಬಿಡೋಕ್ಕಾಗಲ್ಲ, ಯಾವ್ದು ಬಿಟ್ಟರು ಲಾಸೆ. ಈ ಕಾರಣಕ್ಕಾಗಿ ಕಾಫಿ ಬೆಳೆ ಬೇರೆ ಬೆಳೆಗಿಂತ ಭಿನ್ನ. ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವಿಜಯ ಚಿತ್ರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಲೆನಾಡು ಭಾಗದ ಬೆಳೆಗಾರರಿಗೆ ಉಪಯುಕ್ತವಾಗುವ ತೋಟಗಾರಿಕಾ ಇಲಾಖೆಯ ಯೋಜನೆಗಳ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದರು. ಈ ಸ್ಪೈಸ್ ಕ್ಲಿನಿಕ್ ಅನ್ನೋದು ನಾವೇನೇ ಗಿಡ ಹತ್ರ ನಾವು ಬಂದು ಕೂತ್ಕೊಂಡು ಅದನ್ನ ಆಲಿಸಿ ನಾವು ಒಂದು ಮಾಡೋಕ್ಕೆ ಒಂದು ಉತ್ತಮವಾದ ಒಂದು ವೇದಿಕೆ. ನಾನು ಸುಮಾರು ಸಲ ನಾನು ಡಾಕ್ಟರ್ ನುಂಬಿ ಸರ್ಗೆ ನಾನು ಕೇಳ್ಕೊಂಡಿದ್ದೆ. ಈಗ ನಾವು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಕೂತ್ಕೊಂಡು ನಾವು ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಪ್ರಾಕ್ಟಿಕಲ್ ನಾಲೆಜ್ ನಾವು ಕಲಿಬೇಕು ಅಂತ ಹೇಳಿದ್ರೆ ಈ ರೀತಿ ಹಲವಾರು ಶಿಬಿರಗಳಿಗೆ ಮತ್ತೆ ಇದಕ್ಕೆ ಬಂದಾಗ್ಲೇ ನಮಗೂ ಈವನ್ ವಿ ಆರ್ ನಾವು ಲರ್ನಿಂಗ್ ಸ್ಟೇಜ್ ಎಲ್ಲ ಇದ್ದೀವಿ. ಅನುಭವಸ್ಥ ರೈತರು ಏನಿದೀರ ನೀವೇ ಜಾಸ್ತಿ ನಮಗೆ ನಿಮ್ಮ ಕಡೆಯಿಂದ ನಾವು ಕಲಿಯೋಷ್ಟು ಒಂದು ಅವಕಾಶ ಇದೆ ನಮಗೆ ಏನು ಅಂದ್ರೆ ನಾವು ಕಲ್ತಿರೋಷ್ಟು ನಮ್ಮಷ್ಟು ನಾಲೆಜ್ನ ನಿಮ್ಮ ಹತ್ರ ಹಂಚಿಕೊಂಡು ಒಂದು ಟೂ ವೇ ಒಂದು ಪ್ಲಾಟ್ಫಾರ್ಮ್ನ ನನಗೆ ಯಾವಾಗಲಾದರೂ ಇದ್ದರೆ ಕರೀರಿ ಸರ್ ಅಂತ ನಾನು ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ಹತ್ರ. ಸೊ ಇವತ್ತು ನನಗೆ ಸರ್ ಇನ್ವೈಟ್ ಮಾಡಿದ್ದಕ್ಕೆ ಫಸ್ಟ್ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್, ಯಾಕಂದರೆ ನನಗೆ ಒಂದು ಕಲಿಯೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತಲೂ ಹೇಳ್ತೀನಿ ಇದನ್ನು. ಸೊ ಈಗಾಗಲೇ ನಾವು ಮಲ್ಲಿಕಾರ್ಜುನ್ ಸರ್ ಹೇಳಿದರು ಈ ಸ್ಪೈಸ್ ಕ್ಲಿನಿಕ್ ಈ ರೀತಿ ತುಂಬ ಎಲ್ಲ ಪ್ರದೇಶದಲ್ಲೂ ಆಗಬೇಕು ಸರ್, ಇಲ್ಲ ನಾವು ನಮ್ಮ ಮಲ್ನಾಡಲ್ಲಿ ಕಾಫಿ ಕಾಳುಮೆಣಸು ಏಲಕ್ಕಿ ಪ್ರಮುಖ ಬೆಳೆಗಳು ಇರೋ ಮೂರ್ನಾಲ್ಕು ಬೆಳೆ ಆದ್ರೂ ಅದ್ರ ಬಗ್ಗೆ ತಿಳ್ಕೊಬೇಕಾಗಿರೋಷ್ಟು ಬ್ರಹ್ಮಾಂಡ ಯಾರೂ ನಾವು ಫುಲ್ಲಾಗಿ 100% ತಿಳ್ಕೊಳ್ಳೋಕೆ ಆಗೋದಿಲ್ಲ. ಸೊ ಅದು ಹೆಚ್ಚು ಹೆಚ್ಚು ನಾವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಹಲವಾರು ಚರ್ಚೆಗಳು ಟೂ ವೇ ಆಗುವಂಥ ಫೋರಮ್ಸ್ ಒಂದು ವೇದಿಕೆ ನಿರ್ಮಾಣ ಆದರೆ ಸಮಗ್ರ ಮಾಹಿತಿ ಈಗ ನಮ್ಮ ಏನು ಸೈಂಟಿಸ್ಟ್ ಇದ್ದಾರೆ ಕಾಫಿ ಬೋರ್ಡಿಂದ ಇದ್ದಾರೆ ಸ್ಪೈಸಸ್ ಬೋರ್ಡಿಂದ ಇದ್ದಾರೆ ಪ್ರಗತಿಪರ ರೈತರು ಇದ್ದಾರೆ ತಾವು ಇದ್ದೀರಾ ಎಲ್ಲರದ್ದು ಒಬ್ಬೊಬ್ಬರದೇ ಒಂದು ಅನುಭವಗಳನ್ನ ಏನಿದೆ ಅದನ್ನು ಹಂಚಿಕೊಂಡಾಗ ನಾವು ಅದಕ್ಕೆ ಪೂರಕವಾಗಿ ಇಲಾಖೆಯೂ ಸಹ ಅನೇಕ ಯೋಜನೆಗಳನ್ನ ರೂಪಿಸಿದ್ದಾರೆ. ಸೊ ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ನ್ಯೂಟ್ರಿಷನ್ ಬಗ್ಗೆ ಹೇಳಿದರು ಎನ್ ಪಿ ಕೆ ಮತ್ತು ಸಮಗ್ರವಾಗಿ ಏನು ಲಘು ಪೋಷಕಾಂಶಗಳ ಕೊರತೆ ಇವಾಗ ಅದು ಮಾತಾಡೋಕ್ಕಾಗೋದಿಲ್ಲ ಅಂದಾಗ ಅದರದೇ ಆದ ರೀತಿಯಲ್ಲಿ ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಏನು ಕಡಿಮೆ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಲಘು ಪೋಷಕಾಂಶಗಳ ಕೊರತೆ ಇದೆ. ಈ ಸೈಂಟಿಸ್ಟ್ ಹೇಳ್ತಾರೆ ಈ ತರ ಈ ಒಂದು ಸಿಂಪ್ಟಮ್ಸ್ ಇದೆ ಲಘು ಪೋಷಕಾಂಶಗಳ ಕೊರತೆ ಇದೆ. ಲಘು ಪೋಷಕಾಂಶಗಳ ಕೊರತೆ ಇದೆ ಅಂದಾಗ ಯಾವ್ದನ್ನ ಸಿಂಪರಣೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಯಾವ ಕಾಲದಲ್ಲಿ ಮಾಡಬೇಕು ಅನ್ನೋದಕ್ಕೆ ತಾಂತ್ರಿಕ ಮಾಹಿತಿ ಖಂಡಿತ ಬೇಕು. ಅಂತ ತಾಂತ್ರಿಕ ಮಾಹಿತಿಗಳನ್ನ ಇಟ್ಕೊಂಡು ನಾವು ಒಂದು ಪ್ರೆಸಿಷನ್ ಫಾರ್ಮಿಂಗ್ ಮಾಡಿದ್ರೆ ಗ್ಯಾರಂಟಿ ಇಳುವರಿ ಡಬಲ್ ಆಗುತ್ತೆ ಉತ್ಪಾದನೆ ಜಾಸ್ತಿ ಆಗುತ್ತೆ ರೈತರ ಒಂದು ಆದಾಯ ದ್ವಿಗುಣ ಮಾಡೋದ್ರ ಬಗ್ಗೆ ಏನು ಸರ್ಕಾರ ಮಟ್ಟದಲ್ಲಿ ನಮಗೆ ಒಂದು ಸೂಚನೆ ಅಥವಾ ನಮ್ಮ ಚರ್ಚೆಗಳೇನಿದೆ ಅದಕ್ಕೂ ಒಂದು ಸಮಂಜಸವಾಗಿ ಒಂದು ಬೇಡಿಕೆ ಅಂತ ಹೇಳ್ಬೋದು ಸರ್ ನನ್ನ ಪ್ರಕಾರ. ಸೊ ನಾವು ಸರ್ ಒಂದು ಹೇಳಿದ್ರು ಪ್ಲಾಂಟ್ ಅನ್ನು ಮಾತಾಡ್ತವೆ ಅಂತ ಹೇಳ್ಬಿಟ್ಟು ನಾನು ಏನಕ್ಕೆ ಇದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಕಳೆದ ಈ ಕೋವಿಡ್ ಟೈಮಲ್ಲಿ ಎಲ್ಲ ಲಾಕ್ಡೌನ್ ಆಗಿತ್ತು ನಾವೆಲ್ಲನೂ ಒಂದು ಹೊಸ ಸಿಚುವೇಶನ್ ನಾವು ಎಲ್ಲ ಫೇಸ್ ಮಾಡಿದ್ವಿ ಎಲ್ಲ ಮನೇಲಿ ಇರ್ತಿದ್ವಿ ಅಂತ ಟೈಮಲ್ಲಿ ಅನೇಕ ವೆಬಿನಾರ್ಸ್ ನಡೀತಾ ಇತ್ತು. ಸೊ ಐ ಯೂಸ್ ಟು ಅಟೆಂಡ್ ನಾನು ಎಲ್ಲ ವೆಬಿನಾರ್ಸ್ ಸುಮ್ಮನೆ ಇರೋದಕ್ಕಿಂತ ನಮಗೆ ಕೋವಿಡ್ ಡ್ಯೂಟಿ ಹಾಕಿದ್ರು ಅದು ಬೇರೆ ಪ್ರಶ್ನೆ. ಕೋವಿಡ್ ಡ್ಯೂಟಿ ಜೊತೆಗೆ ವೆಬಿನಾರ್ಸ್ ಅಟೆಂಡ್ ಮಾಡ್ತಾ ಇದ್ದಾಗ ಒಂದು ಪ್ಲಾಂಟ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಒಂದು ವೆಬಿನಾರ್ ಇತ್ತು ಡಾಕ್ಟರ್ ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ಜಿ ಕೆ ವಿಕೆಲ್ಲಿದ್ದಾರೆ ಪ್ಲಾಂಟ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಒಂದು ವೆಬಿನಾರ್ ಅಟೆಂಡ್ ಮಾಡಿದೆ. ನಿಜವಾಗ್ಲೂ ಪ್ಲಾಂಟ್ಸ್ಗೆ ಇಂಟೆಲಿಜೆನ್ಸ್ ಇದೆಯಾ ಅಂತ ನನಗೊಂದು ಕುತೂಹಲ. ಸೊ ನಾನು ಅದನ್ನು ವೆಬಿನಾರ್ ಅಟೆಂಡ್ ಮಾಡಿದಾಗ ಅವು ಹೆಂಗೆ ಕಮ್ಯುನಿಕೇಟ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕೆಲವೊಂದು ನಿದರ್ಶನಗಳ ಒಂದು ಇದ್ರ ಮೇಲೆ ಹೇಳಿದರು. ನಮಗೆ ಹೇಗೆ ನಾವು ಬುದ್ಧಿಶಕ್ತಿ ಮತ್ತು ಯೋಚನೆ ಮಾಡೋ ಒಂದು ಶಕ್ತಿ ಇದೆ ಅದೇ ರೀತಿ ಪ್ಲಾಂಟ್ಸ್ಗೆ ಬೇರುಗಳಂತೆ ಬೇರು ತಲೆ ಇದ್ದಂತೆ ಅಂತ ಭೂಮಿ ಕೆಳಗೆನೆ ಅವ್ರದ್ದೆಲ್ಲನೂ ಒಂದು ಪ್ಲಾಂಟ್ಗೂ ಒಂದು ಪ್ಲಾಂಟ್ಗೂ ಒಂದು ನೆಟ್ವರ್ಕ್ ಇದೆ ಅವು ಮಾತಾಡ್ಕೊಳ್ಳೋದಾಗಲಿ ಕಮ್ಯುನಿಕೇಶನ್ ಮಾಡ್ಕೊಳ್ಳೋದಾಗಲಿ ಭೂಮಿ ಕೆಳಗೆ ಬೇರಿಂದ ಬೇರಿಗೆ ಒಂದು ಇದು ಹೇಳಿದರು. ಈಗ ತಮ್ಗೆ ಗೊತ್ತಿರೋದು ಮ್ಯೂಸಿಕ್ ಥಿಯರಿ ಅಂತಲೂ ಹೇಳ್ತಾರೆ. ಪ್ಲಾಂಟ್ಸು ಒಂದು ಮ್ಯೂಸಿಕ್ಗೆ ರೆಸ್ಪಾಂಡ್ ಮಾಡ್ತವಂತೆ ಯಾವುದೋ ಒಂದು ಪರ್ಟಿಕ್ಯುಲರ್ ರಾಗಕ್ಕೆ ಹೆಚ್ಚಾಗಿ ಬೆಳವಣಿಗೆ ಇದೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಸೈಂಟಿಸ್ಟ್. ಸೊ ಅವನು ಒಂದು ಪ್ರತಿಕ್ರಿಯೆ ಇದೆ ಅವು ಮಾತಾಡ್ತವೆ ಅವು ಕಮ್ಯುನಿಕೇಟ್ ಮಾಡ್ತವೆ ಅನ್ನೋದನ್ನ ಅಷ್ಟು ಚೆನ್ನಾಗಿ ಒಂದು ಕೆಲವೊಂದು ಸ್ಲೈಡ್ಸ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ಸ್ ಮೂಲಕ ಅದನ್ನ ತೋರಿಸಿದ್ರು. ಈಗ ಕ್ಲಿನಿಕ್ ಅನ್ನೋದಕ್ಕೆ ಸಮಂಜಸ ನಾವು ಹೇಳಬೇಕು ಅಂತ ಹೇಳಿದ್ರೆ ಈಗ ಸಿಂಪ್ಟಮ್ಸ್ ಏನು ಬರ್ತವೆ ಮೆಣಸಾಗಿರ್ಬೋದು ಕಾಫಿ ಆಗಿರ್ಬೋದು ಯಾವುದೇ ಬೆಳೆ ನಾವು ಬೆಳಿತೇವೆ ಏಲಕ್ಕಿ ಆಗಿರ್ಬೋದು ಆ ಸಿಂಪ್ಟಮ್ಸ್ಗೆ ಅನುಗುಣವಾಗಿ ಯಾವ್ಯಾವ ಕಾಲಕ್ಕೆ ನಾವು ಏನೇನು ಫರ್ಟಿಲೈಸರ್ಸ್ ಕೊಡಬೇಕು ಆ ಬೆಳವಣಿಗೆಗೆ ನೋಡ್ಕೊಂಡು ನಾವು ಏನು ಫರ್ಟಿಲೈಸರ್ಸ್ ಕೊಡಬೇಕು ಏನು ಸ್ಪ್ರೇಸ್ ಪ್ರೊಫಿಲಾಕ್ಟಿಕ್ ಸ್ಪ್ರೇಸ್ ಸುಮ್ಮನೆ ಸ್ಪ್ರೇ ಹೊಡಿಯೋದಲ್ಲ ಅದು ಏನು ಸಿಂಪ್ಟಮ್ಸ್ ಇದೆ ಅದಕ್ಕೆ ಮಾತ್ರ ನಾವು ಟ್ರೀಟ್ ಮಾಡಿದ್ರೆ ಸಾಕು. ಸೊ ಯಾವ್ಯಾವ ಪ್ರೇ ಶೆಡ್ಯೂಲ್ಸ್ ನಾವು ತಗೋಬೇಕು ಅನ್ನೋದನ್ನ ಸೈಂಟಿಫಿಕ್ ಆಗಿ ನಾವು ತಗೊಂಡು ಮಾಡೋವಂಥದ್ದು ಅಷ್ಟೇ ಈ ಕ್ಲಿನಿಕ್ದು ಒಂದು ಉದ್ದೇಶ ಅದನ್ನ ತಿಳ್ಕೊಂಡು ಮಾಡುವಂತ ಒಂದು ಉದ್ದೇಶ. ಸೊ ನಾವು ಇದಕ್ಕೆ ಹೇಳಬೇಕು ಅಂತ ಹೇಳಿ ಆಸ್ ಎ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿ ಈಗ ಇಷ್ಟೆಲ್ಲ ಸೈಂಟಿಸ್ಟ್ ಏನು ರೆಕಮೆಂಡ್ ಮಾಡ್ತಾರೆ ತಾವೇನು ಅದನ್ನ ಇದು ಮಾಡ್ತೀರಿ ಅದಕ್ಕೆ ಪೂರಕವಾಗಿ ನಾವು ಕೆಲವೊಂದು ಸ್ಕೀಮ್ಸ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಆ ಸ್ಕೀಮ್ಸ್ ಬಗ್ಗೆನೂ ಇಲ್ಲಿ ಎಲ್ಲ ಸೇರಿರೋದ್ರಿಂದ ಸುಮಾರು ಜನ ಇಲ್ಲಿ ಬೆಳೆಗಾರರು ನನಗೆ ಪರಿಚಯ ಇದ್ದಾರೆ. ಸೊ ಸ್ಕೀಮ್ಸ್ ಬಗ್ಗೆನೂ ತಮಗೂ ಗೊತ್ತಿರ್ಬೋದು ಆದ್ರೂ ಈ ಒಂದು ವೇದಿಕೆಯಲ್ಲಿ ಮತ್ತೆ ನಾನು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಸರ್ ಸಂಕ್ಷಿಪ್ತವಾಗಿ. ಸೊ ಇಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದೆ. ಇದರಲ್ಲಿ ನಾವು ಕಾಳುಮೆಣಸು ಹೊಸದಾಗಿ ತೋಟ ಮಾಡ್ಕೊಳ್ಳೋದಕ್ಕೆ 20,000 ಪರ್ ಹೆಕ್ಟರ್ ಒಂದು ಹೆಕ್ಟರ್ಗೆ ಹೊಸದಾಗಿ ನೀವು ತೋಟ ಮಾಡ್ಕೊಳ್ಳೋದಾದರೆ 20,000 ಹೆಕ್ಟರ್ವರೆಗೂ ಕೊಡೋದಕ್ಕೆ ಸಹಾಯನ ಅವಕಾಶ ಇದೆ. ಮತ್ತು ಈಗ ಪುನಶ್ಚೇತನ ಅದೇ ಹಳೆ ತೋಟಗಳಲ್ಲಿ ಮೆಣಸು ಹೋಗಿರ್ತವೆ ಹೊಸ ನೀವು ನಾಟಿ ಮಾಡ್ಕೋಬೇಕು ಪುನಶ್ಚೇತನ ಮಾಡ್ಕೋಬೇಕು ತೋಟಗಳನ್ನ. ಸೊ ಈಗಾಗಲೇ ನಾವು ಮಾತಾಡಿದಂಗೆ ಪುನಶ್ಚೇತನ ಮಾಡ್ಕೋಬೇಕು ಅಂತ ಹೇಳಿದರೆ ಹೋಗಿರೋಂಥ ಬಳ್ಳಿಗಳನ್ನ ತೆಗೆದುಬಿಟ್ಟು ಹೊಸ ಗಿಡನ ನೀವು ಆ ಜಾಗದಲ್ಲಿ ನಾಟಿ ಮಾಡಬೇಕು ಅದ್ರ ಜೊತೆಗೆ ನೀವು ನ್ಯೂಟ್ರಿಷನ್ ಕೊಡಬೇಕು ಹೆಚ್ಚಾಗಿ, ಮತ್ತೆ ರಿಪ್ಲಿನಿಷ್ ಮಾಡಬೇಕು. ಈಗ ನಾವು ಕೋವಿಡ್ ಟೈಮಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಏನು ಅಂದರೆ ಬಾಡಿ ಇಮ್ಯುನಿಟಿ ಜಾಸ್ತಿ ಮಾಡ್ಕೋಬೇಕು, ಅವಾಗ ನಮ್ಮ ಕೋವಿಡ್ ಬರಲ್ಲ. ವಿಟಮಿನ್ ಸಿ ಆ ಕಷಾಯ ಈ ಕಷಾಯ ಕುಡ್ದಿದೆ ಆ ಟೈಮಲ್ಲಿ ನಾವು. ಆ ರೀತಿಯಾಗಿ ಗಿಡಗಳಿಗೂ ನಾವು ಇಮ್ಯುನಿಟಿ ಬರ್ಸ್ಬೇಕು ಅಂತ ಹೇಳಿದ್ರೆ ಏನು ಹಾಕಬೇಕು ರೆಗ್ಯುಲೇಷನ್ ಟೈಮಲ್ಲಿ? ಈಗ ಬಯೋಫರ್ಟಿಲೈಸರ್ಸ್, ಟ್ರೈಕೋಡರ್ಮಾ, ಸೂಡೋಮನಾಸ್ ಬಗ್ಗೆ ಎಲ್ಲರ ಬೆಳೆಗಾರರು ಉಪಯೋಗಿಸಲ್ಲ ಸರ್. ಟ್ರೈಕೋಡರ್ಮಾ ಮತ್ತು ಸೂಡೋಮನಾಸ್ ಏನಿದೆ ಅದು ನನ್ಗೆ ಗೊತ್ತಿರೋ ಪ್ರಕಾರ ತುಂಬ ಕೆಲವೇ ಕೆಲವು ಪ್ರಗತಿಪರ ರೈತರು ಮತ್ತು ಕೆಲವು ಗೊತ್ತಿರೋ ಅಂಥ ರೈತರು ಮಾತ್ರ ಉಪಯೋಗಿಸ್ತಾರೆ. ಸೊ ಅದರ ಬಗ್ಗೆ ನಾವು ಒಂದು ಹೆಚ್ಚು ಅರಿವು ಮೂಡಿಸೋದಕ್ಕೆ ನಾವು ಅದನ್ನು ರೆಜುವಿನೇಷನ್ ಪುನಶ್ಚೇತನ ಕಾಳು ಮೆಣಸು ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಗಿಡಗಳು ಕಾಳು ಮೆಣಸು ಗಿಡಗಳ ಜೊತೆಗೆ ಟ್ರೈಕೋಡರ್ಮಾ ಸೂಡೋಮನಾಸ್ ಲಘು ಪೋಷಕಾಂಶ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಡಲ್ಲ. ಎನ್ ಪಿ ಕೆ ಒಂದು ಕೊಟ್ಬಿಟ್ಟು ಲಘು ಪೋಷಕಾಂಶನ ಸಿಂಪರಣೆ ಮಾಡೋದೇ ಇಲ್ಲ. ಸೊ ಅದನ್ನ ಒಂದು ನಾವು ಪ್ರಮೋಟ್ ಮಾಡೋದಕ್ಕೋಸ್ಕರ ಪೆಪ್ಪರ್ ಸ್ಪೆಷಲ್ IASRದು ಪೆಪ್ಪರ್ ಸ್ಪೆಷಲ್ ಏನಿದೆ ಅದನ್ನು ಸಹ ನಾವು ಉಚಿತವಾಗಿ ಕೊಡ್ತೇವೆ ರೈತರಿಗೆ. ಪೆಪ್ಪರ್ ಸ್ಪೆಷಲ್ಲು ಟ್ರೈಕೋಡರ್ಮಾ ಸೂಡೋಮನಾಸ್ ಮತ್ತೆ ಕಾಳುಮೆಣಸು ಗಿಡಗಳು. ಸೊ ಇದನ್ನ ಸದುಪಯೋಗ ಪಡ್ಕೋಬೇಕು ರೈತರು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈಗ ಅದು ಟ್ರೈಕೋಡರ್ಮಾ ನಾವು ನಮ್ದೇ ಡಿಪಾರ್ಟ್ಮೆಂಟ್ ಲ್ಯಾಬ್ಸ್ ಇದೆ, ಲ್ಯಾಬ್ಸ್ ಅಲ್ಲಿ ಅದನ್ನ ಪೌಡರ್ ಫಾರ್ಮ್ ಅಲ್ಲಿ ನಾವು ತರಿಸ್ತಾ ಇದೀವಿ. ಲಿಕ್ವಿಡ್ ಫಾರ್ಮ್ಸ್ ಅಲ್ಲಿ ಅವೈಲೇಬಲ್ ಇದೆ, ಬಟ್ ನಮ್ಗೆ ನಾವು ತರಿಸೋದು ನಮ್ಮ ಲ್ಯಾಬ್ ಅಲ್ಲಿ ಪೌಡರ್ ಫಾರ್ಮ್ ಅಲ್ಲಿ ಇದೆ. ಸೊ ಅದು ರೆಡಿ ಟು ಯೂಸ್ ಮಾಡ್ಕೋಬಹುದು, ಬಟ್ ನೀವು ಮಲ್ಟಿಪ್ಲೈ ಮಾಡ್ಕೊಂಡಷ್ಟು ಹೆಚ್ಚು ಒಳ್ಳೇದು. ಯಾಕಂದ್ರೆ ಅದು ಮೈಕ್ರೋಬ್ಸ್ ಎಲ್ಲ ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಟ್ಟಿಗೆ ಗೊಬ್ಬರ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತೇವಾಂಶ ಇರಂಗೆ ಮಾಡಿ ಅದನ್ನ ಮುಚ್ಚಬೇಕು. ಮುಚ್ಚಿಬಿಟ್ಟು ಒಂದು 15-20 days ಬಿಟ್ಟರೆ ಅದು ಫುಲ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಅದನ್ನ ನೀವು ಒಂದು 20-25 kgs ಒಂದೊಂದು ಪ್ಲಾಂಟಿಗೆ ಉಪಯೋಗಿಸ್ಬೋದು. ಆ ಥರನೂ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗೂ 50-50 grams ಹಾಕೋಬೋದು. ನಿಮ್ಗೆ ವೇಸ್ಟ್ ಆಗುತ್ತೆ, ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ಕೊಂಡಷ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಎಲ್ಲರಿಗೂ ಸಿಗುತ್ತೆ. ಪುನಶ್ಚೇತನಕ್ಕೆ ಮುಂಚೆ ನಾವು ದುಡ್ಡೆ ಹಾಕ್ತಿದ್ವಿ, 1 acre ಅಂತೆ ನಾವು ದುಡ್ಡು ಹಾಕ್ತಿದ್ವಿ ಏನೋ ಸಹಾಯಧನ ರೂಪದಲ್ಲಿ ಬ್ಯಾಂಕ್ ಖಾತೆಗೆ. ಬಟ್ ಇದನ್ನೆಲ್ಲ ತಗೊಂಡು ಹಾಕಲ್ಲ ರೈತರು. ದುಡ್ಡು ಬಂದಾಗ ಟ್ರೈಕೋಡರ್ಮಾ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಟ್ರೈಕೋಡರ್ಮಾ ಆಗ್ಲಿ ಸೂಡೋಮೊನಾಸ್ ಆಗ್ಲಿ ತಗೊಂಡು ಹಾಕಲ್ಲ, ಮತ್ತೆ ಲಘು ಪೋಷಕಾಂಶ ನೀವು ಸ್ಪ್ರೇ ಮಾಡಿ ಅಂತ ಹೇಳಿದ್ರು ಪೆಪ್ಪರ್ ಸ್ಪೆಷಲ್ ತಗೊಂಡು ಮಾಡಕ್ ಹಾಕಲ್ಲ. ಸೊ ಇದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನಮ್ಮ ಡಿಪಾರ್ಟ್ಮೆಂಟ್ ಗಿಡಗಳು ಆರಂಗಿಯಲ್ಲಿ ಒಳ್ಳೆ ಗಿಡಗಳ ಉತ್ಪಾದನೆ ಆಗ್ತವೆ, ಇದು ಕಾರ್ಮೆಂಟ್ಸ್ ಗಿಡಗಳು, ಅಲ್ಲಿಂದ ಅದನ್ನ ತರಿಸ್ತೀನಿ. ಡಿಪಾರ್ಟ್ಮೆಂಟ್ ಲ್ಯಾಬ್ಸ್ ಇಂದಾನೇ ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್ ಇದಾವೆ, ಮತ್ತೆ ನಮ್ಮ IHR ಮತ್ತೆ ಈ ಕಡೆಯಿಂದೆಲ್ಲ ನಮ್ಮ IASRದು ಪೆಪ್ಪರ್ ಸ್ಪೆಷಲ್ ಇದೆ. ಸೊ ಇದನ್ನ ತರಿಸ್ಬಿಟ್ಟು ರೈತರಿಗೆ ವಿತರಣೆ ಮಾಡೋ ಮುಖಾಂತರ ಈ ಪುನಶ್ಚೇತನ ಕಾರ್ಯಕ್ರಮನ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಮತ್ತೆ NHM ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಇರುವಂತದ್ದು ಅಂತ ಹೇಳಿದ್ರೆ, ಇವಾಗ ಸರ್ ಇಂದು ಕಳೆದು ಒಂದು 2-3 ವರ್ಷದಿಂದ ನಾವು ಬೆಣ್ಣೆ ಹಣ್ಣಿಗೂ ಇದು ಮಾಡ್ತಾ ಇದೀವಿ. ಬರೀ ಒಂದೇ ಬೆಳೆ ಅಲ್ಲ, ಒಂದ್ ತೋಟದಲ್ಲಿ ಕಾಫಿ, ಮೆಣಸು, ಕಿತ್ತಳೆ, ಏಲಕ್ಕಿ ಈ ತರ ಮತ್ತೆ ಬೇರೆ ಬೇರೆ ಲವಂಗ, ಚಕ್ಕೆ, ಜಾಯಿಕಾಯಿ ಈ ರೀತಿ ಬೇರೆ ಬೇರೆ ಗಿಡಗಳನ್ನ ಹಾಕೊಳ್ಳೋದ್ರಿಂದ ಬೆಳೆಗಳನ್ನ ಬೆಳೆಯೋದ್ರಿಂದ ಒಂದು ನಿರಂತರ ಆದಾಯ ಇಡೀ ವರ್ಷ ಇರಲಿ, ಅವರ ಒಂದು ಇನ್ಕಮ್ ಏನಿದೆ ಅದನ್ನು ದ್ವಿಗುಣಗೊಳಿಸಲಿ ಅಂತ ಹೇಳ್ಬಿಟ್ಟು ಇದು ಒಂದು ಏರಿಯಾ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಗೆ ಬಟರ್ ಫ್ರೂಟ್ನ ತಗೊಂಡಿದ್ದೀವಿ. ಬಟರ್ ಫ್ರೂಟಲ್ಲಿ ನಮ್ಮ ಏರಿಯಾದಲ್ಲಿ ಅದು ಚೆನ್ನಾಗಿ ಬರ್ತಾ ಇದೆ, ಸೊ ಅದಕ್ಕೂ ಡಿಮ್ಯಾಂಡ್ ಇದೆ. ಇದರಲ್ಲಿ AIP ನಾವು 3 ವರ್ಷ ಕೊಡ್ತೀವಿ. ಫಸ್ಟ್ ಮೊದಲನೇ ವರ್ಷ 18,000 ಒಂದು ಹೆಕ್ಟೇರ್ಗೆ, ಎರಡನೇ ವರ್ಷ 6,000, ಮೂರನೇ ವರ್ಷ 6,000 ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ. ಏಲಕ್ಕಿ ಹಾಗೂ ಕಾಫಿ ಬೆಳೆಗಾರರಾದ ಸಕಲೇಶಪುರ ತಾಲೂಕು ಹಾಡ್ಲಹಳ್ಳಿಯ ಗೋವಿಂದೇಗೌಡ ಅವರು ಬೆಳೆಗಾರರ ಬದುಕು ಬವಣೆ ಕುರಿತಂತೆ ಮಾತನಾಡಿದರು. ನಾವು ಈ ಗಿಡನ ಹಾಕ್ಬೇಕು ಅಂತ ನಾವು ಕೊರೋನಾದಲ್ಲಿ ಬಂದು ಗಂಡ ಹೆಂಡತಿ ಇದು ಮಾಡಿದ್ವಿ. ಇವ್ರು ಹಾಕಿ ಬೆಳೆಯೋಕ್ಕಾಗತ್ತೆ ಅಂತ ಅದನ್ನ ಕಾಡು ಕೊಚ್ಚಕ್ಕೂ ಆಗಲ್ಲ ಅಂತ ಇವರು JCP ಹೊಡ್ಕೊಡ್ತೀವಿ ಅಂತ ಇವರು ಜೊತೆಗಾರರು ಇವರೆಲ್ಲ ಬಿಟ್ಬಿಟ್ರೆ ಇದ್ರ ಲುಗ್ಗಕ್ಕೆ ಆಗಲ್ಲ, ಮುಳ್ಳು ಗರ್ಜಿ ಮುಳ್ಳು ಜೀಪ್ರ ಮುಳ್ಳು ಇದು ಅಷ್ಟೆಲ್ಲ ಇದೆಯಲ್ಲ, ಇದ್ರ ತೋಟ ಮಾಡೋಕ್ಕಾಗುತ್ತೆ ಅಂತ ಇವ್ರು ವಾಪಸ್ ಹೋಗ್ತಾರೆ. ನಾನು ಗಂಡ ಹೆಂಡತಿ ಸೇರ್ಕೊ ಜೊತೆ 10 ಸೇರ್ಕೊ ಕೊಚ್ಚಿಬಿಟ್ಟೆ. ಕೊಚ್ಚಿದಾಗ ಅಲ್ಲಿ ಎಲ್ಲೂ ಈ ಕಡೆ ನೂಕಿದ್ರು ಆ ಕಡೆ 10 ನೂಕಿದ್ರು ಮುಳ್ಳು ಗುತ್ತಿ, ಆಮೇಲೆ JCP ಓಡಾಡಂಗೆ ಇತ್ತಿಲ್ಲ. ಆಮೇಲೆ ಏನು ಮಾಡಿದೆ, ಎಷ್ಟಾರ ಕೇಳಿ ಆಮೇಲೆ ನಾನು ಅಷ್ಟು ನರ್ಸರಿ ಹೋಗಿ ಗಿಡ ಮಾಡ್ಕೊಂಡಿದ್ದೆ. ಆ ಗಿಡನ ಎಲ್ಲರೂ ಬಂದು ಇನ್ನು ಹಾಕೋಕ್ಕಾಗಲ್ಲ ಹೋಗುತ್ತೆ ಅಂತ ಕೊಟ್ಬಿಟ್ಟೆ. ₹15 ರೇಟ್ನಲ್ಲಿ ಕೊಟ್ಟೆ. ಅರೇಳಿರ್ ತಗೊಂಡೋದ್ರು, ಹಲಸುಲ್ಗೇರ್ ತಗೊಂಡೋದ್ರು, ಇಲ್ಲಿ ದೊಡ್ಡನೋಳಿರ್ ತಗೊಂಡೋದ್ರು, ಆಮೇಲೆ ನಮ್ಮ ಭಾವನ ಒಂದು ವರ್ಷ ಅವ್ರು ಬೇಕಾದ್ರು ಆರಿಸ್ಕೊಂಡ್ರು ಪ್ಲಾಟ್ನ, ನಮ್ಗೆ ಇದೇ ಬೇಕು ಅದೇ ಬೇಕು ಅಂತ. ಆಮೇಲೆ ಒಂದು 650 ಗಿಡ ಉಳಿದಿತ್ತು. ಆಮೇಲೆ ನಮ್ದು 650 ಗಿಡ ಏನು ಮಾಡೋ, ಸುಮ್ಮನೆ ವೇಸ್ಟ್ ಆಯ್ತು ಅಲ್ಲ, ಆಮೇಲೆ ನಾವು ಹಾಕ್ಬಿಡೋಣ ಅಂತ ಕೊಚ್ಚಿದ್ವಲ್ಲ, ಅದನ್ನು ಜನ ಕಟ್ಕೊಂಡು ಗಂಡ ಹೆಂಡತಿ ಕಷ್ಟಪಟ್ಟು ದುಕ್ಕಿದ್ವಿ ಎಲ್ಲ. ಆಮೇಲೆ ಇನ್ನು ಬೆಂಕಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ತೋಟ ಉಳಿಯಕ್ಕಲ್ಲ ಅಂತ ಹೇಳಿ, ಎಷ್ಟು ದೂರಕತ್ತೆ ಏನು ಲೈನ್ ಬೇಡ ಹಾಕ್ಬಿಡಿ ಅಂತ, ಇದ್ರಲ್ಲೆಲ್ಲಿ ತಿರ್ಗಾಡೋಕತ್ತೆ ಅಂತ ಒಬ್ಬ ಜಗಳ ಆಡ್ಕೋದೆ. ಆಮೇಲೆ ಆ 500 ಗಿಡನಲ್ಲಿ ನಮ್ಮ ದಯಾ ಅಂತ ಬಂದ, ನನಗೊಂದು 300 ಗಿಡ ಬೇಕು ಅಂದ, ನನಗೆ ಸುಲಭ ಆಗುತ್ತಲ್ಲ ಅಂತ ಅವ್ರಿಗೆ ಹೇಳಿದೆ. ಅವನು ಅದ್ರಲ್ಲಿ 50 ಹಾಸ್ಕೊಂಡು ಬಿಟ್ಬಿಟ್ಟ, 50 ಹಾಸ್ಕೊಂಡು ಇವೆಲ್ಲ ಕಂದಿಲ್ಲ ಇದು ಬೇಡ, ಇನ್ನು ಉಳ್ದಾಗ ಏನೋ ಹೇಳೋದು ಬೇಡ ಬಿಸಾಡಿದ್ರು ಹಾಕೋಬಿಡೋಣ ಬಾ, ನಮ್ಗೆ ಅದು ಇದ್ದಾಗಿತ್ತು, ಹೋದ್ರೋಗ್ಲಿ ಇದು ಬಂದ್ರೂ ಬರಲಿ ದೇವರಿದೆ ನಮಗೆ ಅಂತೇಳಿ ನಾವು ಗಂಡ ಹೆಂಡತಿ ಮನಸ್ಸು ಮಾಡಿ ಹಾಕ್ಸಿದ್ವಿ. ಅದು ಇಲ್ಲಿಗೆ ಇನ್ನು ಸೆಪ್ಟೆಂಬರ್ ಬಂದರೆ ಸೆಪ್ಟೆಂಬರ್ 28 ಹಾಕಿರೋ ಗಿಡ 2 ಆಗುತ್ತೆ. ಈಗ 1 ವರ್ಷ 9